ಲೀಟ್ರಿಗೆ 10 ರೂಪಾಯಿ 12 ರೂಪಾಯಿ ಎಲ್ಲ ಉಂಟು ಒಂದು ಲೀಟ್ರ್ ಮದ್ದು ಹೊಡಿಲಿಕ್ಕೆ. ಅಂದ್ರೆ 10 ಹೊಡಿಬೇಕಾಗ್ತದೆ ಅವರಿಗೆ, ಅಂದ್ರೆ ಎಲ್ಲರಿಗೂ ಆಗುದಿಲ್ಲ, ಅದು ಅಷ್ಟು ಈಜಿ ಇಲ್ಲ. ಕೆಳಗಡೆ ಕೆಲಸ ಮಾಡಬಹುದು, ಆದ್ರೆ 10 ಮೇಲೆ ಹೊಡಿಬೇಕಲ್ಲ, ಅದು ಅಷ್ಟು ಈಜಿ ಇಲ್ಲ. ಅದಕ್ಕಾಗಿ ಅವ್ರು ಲೀಟರ್ ಲೆಕ್ಕದಲ್ಲಿ ತಗೊಳ್ತಾರೆ ಅವರು. ಒಂದೊಂದು ಗಿಡಕ್ಕೆ 1 ಲೀಟರ್ ಸಾಕ? ಒಂದ್ ಗಿಡಕ್ಕೆ 1 ಲೀಟರ್ ಸಾಕುವುದಿಲ್ಲ ಸರ್, 1-4 ಲೀಟರ್ ಆದ್ರೂ ಬೇಕಾಗ್ತದೆ. ಕೊನೆ ಒಂದ್ ಗಿಡಕ್ಕೆ 3 ಕೊನೆ ಇದ್ರೆ ಅದ್ರ 4 ಲೀಟರ್ ಆದ್ರೂ ಬೇಕೇ ಬೇಕು. ಒಂದೊಂದು ಗಿಡಕ್ಕೆ ಗೊನೆಗೆ ಹೊಡೆಯುದು? ಹೌದು, ಗೊನೆಗೆ ಹೊಡೆಯುದು. ಅಡಿಕೆ ಮತ್ತು ತೆಂಗಿಗೂ ಏನ್ರ ಮಾಡ್ತೀರ? ತೆಂಗಿಗಿಲ್ಲ ಸರ್, ನಾವು ತೆಂಗಿಗೆ ಅಂದ್ರೆ ಸೊಪ್ಪು ಹಾಕುದು, ಆಮೇಲೆ ಈ ಕೊಟ್ಟಿಗೆ ಗೊಬ್ಬರ. ಅಕಸ್ಮಾತ್ ಆಗಿ ಸರಿಯಾಗಿ ಬೆಳಿಲಿಲ್ಲ ಅಂದ್ರೆ ಏನಾದ್ರು ತೆಂಗು ಆಯ್ತು, ಇದು ಸ್ವಲ್ಪ ಕೊಳೆ ಬಂತು, ಅದನ್ನು ಸಿಬಿಡೆ ಹಂಗೆ ಹಂಗೆ ಏನಾದ್ರು ಆದಾಗ ಸ್ವಲ್ಪ ರಾಸಾಯನಿಕ ಹಾಕ್ಲಿಕ್ಕೆ ಸ್ವಲ್ಪ ಹಾಕುವುದನ್ನು ಹಾಕ್ತಾರೆ. ಸತತ ಮಳೆ ಇದ್ದಾಗ ಮದ್ದು ಹೊಡೆಯಕ್ಕೂ ಆಗಲ್ಲ? ಹಾ, ಸತತ ಮಳೆ ಹಿಂಗಿದ್ರೆ ಮದ್ದು ಹೊಡಿಲಿಕ್ಕೂ ಆಗುದಿಲ್ಲ, ಆ ಟೈಮಿಗೆ ಕೊಳೆ ಬಂದೇ ಬಿಡ್ತದೆ. ಒಂದ್ ಸ್ವಲ್ಪ ಮಳೆ ಇಲ್ದಾಗ ನೀವು ಸಿಂಪಡಣೆ ಮಾಡಿ ಇಟ್ಕೊಂಡ್ರೆ ಒಳ್ಳೇದು. ಹೌದು, ಮಳೆ ಇಲ್ದಿದ್ದಾಗಲೇ ನಾವು ಎಲ್ಲ ರೆಡಿ ಮಾಡಿ ಸಿಂಪಡಣೆ ಮಾಡ್ಕೊಳ್ಬೇಕು. ಒಂದಿನ 2 ದಿನ ಆದ್ರೂ ಅದ್ರ ಮೇಲೆ ಇದ್ರೆ ಚಲೋ. ಹಾ, ನಾವು ಸಿಂಪಡಣೆ ಮಾಡುವಾಗ ಒಂದು 1/2 ತಾಸು ಮಳೆ ಹೋಯ್ತು ಅಂದ್ರೆ ಅದು ಇದಾಗ್ತದೆ. ಅಂದ್ರೆ ನಾವು ಸ್ವಲ್ಪ ರಾಳ ಹಾಕ್ತೇವಲ್ಲ ಅದಕ್ಕೆ, ಅದು ಕೂತ್ಕೊಳ್ತದೆ ಅದ್ರಲ್ಲಿ. ಮಳೆ ಬೀಳ್ತಾ ಇದ್ದಾಗ ಮಾತ್ರ ಹೊಡಿಲಿಕ್ಕೆ ಆಗುದಿಲ್ಲ, ಒಂದು 1/2 ತಾಸು ಮಳೆ ಹೋಗಿರ್ಬೇಕು ಅದಕ್ಕೆ. ಅದ್ರ ನಂತರ 1 ತಾಸು ಮಳೆ ಹೋಗಿರ್ಬೇಕು ಹೊಡೆದಾಗ. ಅಂಟು ದ್ರಾವಣ ಹಾಕೋದು? ಅಂಟು ದ್ರಾವಣ ಹಾಕೋದು. ಅಂಟು ದ್ರಾವಣ ಎಕರೆಗೆ ಅಂದ್ರೆ ನಮ್ದು ಸಾಧಾರಣ ಸರಿ ಫುಲ್ ಬೆಳೆ ಬರ್ಲಿಕ್ಕೆ ತಾಗ್ತು ಅಂದ್ರೆ ಒಂದು 12 ಕ್ವಿಂಟಲ್ ಆದ್ರೂ ಎಕರೆಗೆ ಹಾಗೆ ಆಗ್ತದೆ. ಈ ಗೆದ್ದೆಗೆ ಮತ್ತೆ ಈ ತೋಟಕ್ಕೆ ಹೋಲಿಸಿದಾಗ ಈಗ ಹೊಲದ ಇದರಿಂದ ನಮಗೆ ಬೆಳೆ ಕಡಿಮೆ ಮತ್ತು ಉತ್ಪನ್ನ ಕಡಿಮೆ ಹೇಳುವಂತದ್ದು ಕಾಣುತ್ತದೆ. ಈಗ ಪವರ್ ಟಿಲ್ಲರ್ ಎಲ್ಲ ಸಬ್ಸಿಡಿಯಲ್ಲಿ ಉಂಟು, ಗವರ್ಮೆಂಟ್ ಸಹಾಯಧನ ಎಲ್ಲ ಉಂಟು. ಈಗ ಹೋದ್ಸಲ ನಮ್ಮ ಮೊದಲು ಒಂದು ಇತ್ತು, ಅದು ಹಳೇದಾಯ್ತು. ಈಗ ಅಪ್ಲಿಕೇಶನ್ ಕೊಟ್ಟಿದ್ದೇವೆ, ಮೊನ್ನೆ ದುಡ್ಡು ತುಂಬಿದೆ ಸಹಾಯಧನಕ್ಕಾಗಿ. ಈ ಕೃಷಿಗೆ ಸಂಬಂಧಪಟ್ಟಂತೆ ಸುಣ್ಣ ಕೊಡ್ತಾರೆ, ಸುಣ್ಣ ಹೊಸಲ ಸಿಕ್ಕಿತ್ತು. ಈಗ ನಮ್ದು ಇದಕ್ಕೆಲ್ಲ ಹೊಲಕ್ಕೆಲ್ಲ ಸುಣ್ಣ ಹಾಕುದಂತ ಕೊಳೆ ಜಾಸ್ತಿ ಬರ್ತಾ ಇದ್ರೆ ಸುಣ್ಣ ಸಹಾಯಧನದಲ್ಲಿ ಕೊಡ್ತಾ ಇದಾರೆ. ಒಂದು 50% ಸಹಾಯಧನದಲ್ಲಿ ಸುಣ್ಣ ಕೃಷಿಗೆ, ಕೃಷಿ ಇಲಾಖೆ ಮಣ್ಣಿಗೆ ಹಾಕ್ಲಿಕ್ಕೆ. ಹಾ, ಮಣ್ಣಿಗೆ ಹಾಕ್ಲಿಕ್ಕೆ. ಅದು ಪ್ರತಿ ವರ್ಷ ಹಾಕುದೇ ಇದು ಮಣ್ಣಿಗೆ? ಸುಣ್ಣ ಬಿಟ್ಟು 1 ವರ್ಷ ಹಾಕ್ತೇವೆ. ಪ್ರತಿ ವರ್ಷ ಹಾಕ್ಬೇಕು ಒಳ್ಳೆಯಿಲ್ಲ, ಕೆಲವರು ಹಾಕ್ತಾರೆ ಸುಣ್ಣ. ಅಂದ್ರೆ ಕೊಳೆ ಜಾಸ್ತಿ ಬರೋರೆಲ್ಲ ಪ್ರತಿ ವರ್ಷ ಹಾಕಿದ್ರು ಅಷ್ಟೇನು ಸಮಸ್ಯೆ ಇಲ್ಲ ಹಾಕು. ಸಬ್ಸಿಡಿ ದರದಲ್ಲಿ ನಿಮ್ಗೆ ಸಿಗುತ್ತೆ? ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದಾರೆ. ಹೋದ ವರ್ಷ ಬಂದಿದ್ದೆ, ಈ ಸಲ ಸುಣ್ಣ ಕೊಟ್ಟಿದ್ರು, ಸುಣ್ಣ ಸಾಕಷ್ಟು ಬರ್ತಾ ಇದೆ. ಈ ತುತ್ತದ್ದೇ ನಮ್ಗೆ ಸಮಸ್ಯೆ, ಬೋರ್ಡೋ ದ್ರಾವಣಕ್ಕೆ ತುತ್ತದ್ದೇ ಈ ಸಲ ಸರಿಯಾಗಿ ಎಲ್ಲರಿಗೂ ಸಿಗ್ಲಿಲ್ಲ. ಅದು ಮೊದ್ಲು ಮಾಡಿದವರಿಗೆ ಸಿಕ್ಕಿದೆ, ಕಡಿಗೆ ಹೋದವರಿಗೆ ಸ್ವಲ್ಪ ಸಿಗ್ಲಿಲ್ಲ ಬೋರ್ಡೋ ದ್ರಾವಣ. ಮತ್ತೆ ಹೆಂಗ್ ಮಾಡ್ತಾರೆ ತುತ್ತ ತರಬೇಕಂದ್ರೆ? ನಾವೇ ತರೋದು, ನಾವೇ. ಎಲ್ಲಿಂದ? ನಾವು ಸೊಸೈಟಿಯಲ್ಲಿ ಕೊಡ್ತಾರೆ. ಖಾಸಗಿಯಲ್ಲಿ ಕೂಡ ಕೊಡ್ತಾರೆ? ಅಲ್ಲಿ ತುಟ್ಟಿ ಆಗುತ್ತಾ ನಿಮ್ಗೆ? ಕೇಂದ್ರೆ ಕೆಜಿಗೆ ಸ್ವಲ್ಪ ಜಾಸ್ತಿ ಬರ್ತದೆ, ಖಾಸಗಿ ಅಂತ ಉಂಡಾಗ ಒಂದ್ ಸ್ವಲ್ಪ ತುಟ್ಟಿ. ಇಲ್ಲಿ ಇದ್ರಲ್ಲಾದ್ರೆ ಸಹಾಯಧನ ಕೊಡ್ತಾರೆ ಅವರು, ಕೊಡ್ತಿದ್ರು. ಈ ಸಲ 2000 ವರ್ಷ ಆಯ್ತು ಸಿಗ್ಲಿಲ್ಲ ಸರಿಯಾದ. ಕೆಜಿಗೆ 250 ಈ ಸಲ ಕಟಾವು ಮಾಡಿದ್ರೆ ಅಡಿಕೆ? ಈಗ ಇಲ್ಲ, ಕಟಾವು ಮಾಡ್ಲಿಲ್ಲ. ಬಾರಿ ಮುಂದೆ 2 ತಿಂಗಳ ಮತ್ತೊಂದು 3 ತಿಂಗಳ ಹೋಗ್ತದೆ. ರೇಟ್ ಇದೆ ಈಗ? ಈಗ ರೇಟ್ ಇದೆ. ನಾವು ಕಟಿಂಗ್ ಮಾಡಿ ಕೊಡುವಂತ ಟೈಮಿಗೆ ಈಗ ಸಣ್ಣ ರೈತರಾದ್ರೆ ಅವರಿಗೆ ಸಮಸ್ಯೆ ಇರ್ತದ್ರಿ, ಆ ಟೈಮಿಗೆ ರೇಟ್ ಇರುದಿಲ್ಲ. ಈಗ ರೇಟ್ ಇದೆ, ರೈತರ ಹತ್ರ ಬೆಳೆ ಇಲ್ಲ, ಮಾಲ್ ಸುಮಾರಷ್ಟು ದಾಟ ಹೋಗಿದೆ. ರೇಟ್ ಇದೆ ಈಗ, ಈ ರೇಟಿಗೆ ಅಡ್ಡಿಲ್ಲ. ಮಕ್ಳು ಎಲ್ಲಾರ್ದು ಬೆಳೆ ಕಟಾವಿಗೆ ಬಂತು ಅಂದ್ರೆ ರೇಟ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ. ಹೌದೌದು, ನಾವು ಕೊಡುವಂತ ಟೈಮಿಗೆ ಕೆಲವ್ರದ್ದು ರೈತರದ್ದು ಬಡವರದ್ದೆಲ್ಲ ಆ ಟೈಮಿಗೆ ಹೋಗ್ಬಿಡ್ತದೆ. ಈ ಟೈಮಿಗೆ ರೇಟ್ ಇತ್ತು, ಆದ್ರೆ ಕೆಲವ್ರ ಹತ್ರ ಬೆಳೆ ಇಲ್ಲ, ಕೊಟ್ಟು ಬಿಟ್ಟಿದಾರಲ್ಲ ಆ ಟೈಮಿಗೆ. ಮನೆಯಲ್ಲಿ ಒಂದು ರೇಟ್ ಇರುದಿಲ್ಲ, ಹೆಚ್ಚು ಕಡಿಮೆ ಆದಕ್ಕೆ ರೈತರಿಗೆ ಸ್ವಲ್ಪ ತ್ರಾಸ ಆಗ್ತದೆ. ಬಾಳೆಗೆ ಮಂಗನ ಕಾಟ ಜಾಸ್ತಿ ಅಂತ? ಹಾ, ಮಂಗನ ಕಾಟ ಜಾಸ್ತಿ, ಬಾಳೆಗೆ ಮಂಗನ ಕಾಟ ಜಾಸ್ತಿ. ಈಗ ಬಾಳೆಗೆ ಸುಮಾರು ಬಾಳೆ ಇದ್ದದ್ದು ಇದಕ್ಕೆ ನಾವು ಸ್ವಲ್ಪ ಮಂಗನ ಬಲೆ ಹೇಳಿ ಸೈಡ್ ಇಂದ ಹಾಕ್ತೇವೆ, ಅದು ಹಾಕಿದ್ದೇವೆ. ಆದ್ರೂ ನಮ್ಗೆ 1 ತಿಂಗಳಕ್ಕೆ 1-3 ಸಾವಿರದ ಬೆಳೆ ಬರ್ತದೆ ಬಾಳೆ. ನಾವು ಕಾದು ಇಟ್ಕೊಂಡ್ರೆ 3 ಸಾವಿರದ್ದು ಸಿಗ್ತದೆ, 1 ತಿಂಗಳಿಗೆ 1-3 ಸಾವಿರ ಬೆಳೆ ಸಿಗ್ತದೆ. ಕಾಯ್ದಂದ್ರೆ ಹೇಗೆ? ಕಾಯ್ದಂದ್ರೆ ಸ್ವಲ್ಪ ಓಡಾಡ್ತಾ ಇರಬೇಕು ತೋಟದ ಬದಿಯಿಂದ. ನಾಯಿಗೆ ಇದ್ರೆ ಸ್ವಲ್ಪ ಕಟ್ಟಿ ಅವ್ರಿಗೆ ನಾಯಿಗೆ ತಗೊಂಡು ಹೋದ್ರೆ ಹೆದರ್ಸುದು, ಏನಾರು ಮಾಡೋದು ಬಿಟ್ರೆ ಮತ್ತೆ ಬಾಕಿ ಯಾವುದು ಉಪಾಯ ಇಲ್ಲ ಅದಕ್ಕೆ. ತೋಟಕ್ಕೆ ವಿಷಯದಲ್ಲಿ ಮೊದಲೆಲ್ಲ ಅಡಿಕೆ ಇದ್ದವರಿಗೆ ನಮಗೆ ಇದು ಸೊಪ್ಪು ಕಡಿಲಿಕ್ಕೆಲ್ಲ ಸೊಪ್ಪಿನ ಬೆಟ್ಟ ಅಂತ ಕೊಡ್ತಿದ್ರು ಸರ್ಕಾರದಲ್ಲಿ. ಮೊದಲು ಹ್ಯಾಂಗ ಕೊಡ್ತಿದ್ರು ಗೊತ್ತಿಲ್ಲ, ಅವ್ರಿಗೆ ಮಂಜೂರಿ ಇತ್ತು ಸೊಪ್ಪಿನ ಬೆಟ್ಟ. ಆದ್ರೆ ರೈತರಿಗೆ ಅದು ಇಲ್ಲ ಈಗ, ಆ ಸವಲತ್ತು ನಮ್ಗೆ ರೈತರಿಂದ ಆಗ ಗವರ್ಮೆಂಟ್ ಲೆವೆಲ್ ಹೋಗಿ ಅದು ಸವಲತ್ತು ಆಗ್ಬೇಕು. ಸೊಪ್ಪಿನ ಬೆಟ್ಟ ಮೊದಲು ಕೊಡ್ತಿದ್ರು, ಹಾಗೆ ನಮ್ದು ಈಗ ಅಡಿಕೆ ತೋಟ ಉಂಟು ಎಲ್ಲ ಉಂಟು, ಆದ್ರೆ ಸೊಪ್ಪಿನ ಬೆಟ್ಟ ಇಲ್ಲ ನಮ್ಗೆ. ಏನು ಸೊಪ್ಪಿನ ಬೆಟ್ಟ ಅಂದ್ರೆ? ಸೊಪ್ಪಿನ ಬೆಟ್ಟ ಅಂದ್ರೆ ಸೊಪ್ಪು ಕಡಿಲಿಕ್ಕೆ ಕಡ್ದು ಆ ಸೊಪ್ಪನ್ನು ತಂದು ಗಿಡಕ್ಕೆ ಹಾಕುವಂತ ವ್ಯವಸ್ಥೆ ಅದು. ಬೆಟ್ಟದಲ್ಲಿ ಸೊಪ್ಪು ಇರುತ್ತೆ, ಅದನ್ನ ಕರ್ಕೊಂಡ್ಬಂದು ಹಾಕ್ಲಿಕ್ಕೆ. ಸೊಪ್ಪು ಸಿಗ್ತಾ ಇಲ್ಲ ಅಥವಾ ನಿಮ್ಗೆ ಅವಕಾಶ ಸಿಗ್ತಾ ಇಲ್ಲ? ಸೊಪ್ಪು ಉಂಟು, ಅವಕಾಶ ಸಿಗ್ತಾ ಇಲ್ಲ ಅಂದ್ರೆ ಸೊಪ್ಪಿನ ಬೆಟ್ಟ ಹಳೆ ಗವರ್ಮೆಂಟ್ ಇದರಿಂದ ಅವರು ಸೊಪ್ಪಿನ ಬೆಟ್ಟ ಹಳೆ ಕೊಡ್ತಿದ್ರು ಅವ್ರಿಗೆ. ಇಂತಿಷ್ಟು ಭೂಮಿ ಇದ್ದಾಗ ಇಷ್ಟು ಸೊಪ್ಪಿನ ಬೆಟ್ಟ ಹಳೆ ಕೊಡ್ತಿದ್ರು ಮೊದ್ಲು ಹಳೆ ಕಾಲದಲ್ಲಿ. ಆದ್ರೆ ಆ ವ್ಯವಸ್ಥೆ ಇಲ್ಲ ಈಗ, ಅದು ಬಂದ್ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ನಿಮ್ ಸೊಪ್ಪು ಒಂದ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸ್ವಲ್ಪ ಕಡಿಮೆ ಆಗ್ತಾ ಈ ಕೊಟ್ಟಿಗೆ ಗೊಬ್ಬರದಿಂದನೇ ಆಗ್ಬೇಕು. ಬೇರೆ ರೈತರು ಹಂಗೇನಾ ಈಗ ಸೊಪ್ಪು ಸಿಗ್ತಾ ಕೆಲವೊಂದ್ ಸಲ ತಂದು ಹಾಕ್ತೀವಿ ಅಂತಾರೆ? ಹೌದಾ, ಈ ದರ್ಕ್ ಅಂದ್ರೆ ದರ್ಕ್ ಬಿದ್ದಿದ್ದು ಮೊದಲಿಂದ ಬಿದ್ದು ತಂದು ಊಟ ಕಟ್ಟಿ ತಗೊಂಡು ಬಂದು ಹಾಕುದು, ಅಂದ್ರೆ ಕಳೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತ. ಮತ್ತೆ ನೀವು ಹಸಿರು ಗೊಬ್ಬರದ ಗಿಡಗಳನ್ನು ಅವನ್ನೆಲ್ಲಾನು ಬೆಳ್ಕೋಬೇಕು, ದ್ವಿದಳ ಧಾನ್ಯದ ಬೆಳೆಗಳನ್ನು ಹಾಕೋದು ಹಾಕ್ತೀರಿ ಸೊಪ್ಪು, ಆಮೇಲೆ ಸ್ವಲ್ಪ ಸ್ವಲ್ಪ ಗುಂಡಿಗೆ ಸೊಪ್ಪು ತಂದು ಹಾಕಿ ಅದರ ನಂತರ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಗೊಬ್ಬರ ಸ್ವಲ್ಪ ರೆಡಿ ಮಾಡ್ಕೊಳ್ತೇವೆ. ದಂಡಿಗೆ ಗ್ಲೀರ್ ಶಿಡಿ ಅಂತವೆಲ್ಲ ಹಾಕಿದ್ರೆ ಗೊಬ್ಬರ ಗಿಡ ಆಗುತ್ತೆ, ಅದನ್ನು ಕಳಿಸಿ ಅಥವಾ ಮಲ್ಚಿಂಗ್ ಮಾಡಿ ಹೆಂಗ್ ಮಾಡೋದ್ರಿಂದ ಗೊಬ್ಬರ ಆಗುತ್ತೆ, ಗೊಬ್ಬರ ತಯಾರಿ ಮಾಡಬಹುದು. ಅದನ್ನೆಲ್ಲ ಮಾಡ್ತಾ ಇದ್ರಿ? ಹೌದು, ಮಾಡ್ತಾ ಇದೆ. ಅದು ಸೊಪ್ಪು ಕಳೆದು ಸ್ವಲ್ಪ ಅದರ ನಂತರ ಸ್ವಲ್ಪ ಮಣ್ಣು ಹೊಡೆಯುದು, ಅದರ ನಂತರ ಸ್ವಲ್ಪ ಈ ದನದ ಗೊಬ್ಬರ ಹಾಕಿ ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ಗೊಬ್ಬರ ಮಾಡುವಂತ ಯೋಜನೆ ಮಾಡ್ತಾ ಇದೆ. ಅದೆಲ್ಲ ಮಾಡುತ್ತೆ. ಕೃಷಿ ಕಷ್ಟದ್ದು ಸುಖದ್ದು? ಕಷ್ಟನೂ ಇದೆ ಸುಖನೂ ಇದೆ. ಆದ್ರೆ ಸ್ವಂತ ದುಡಿಮೆ ಮಾಡದವರಿಗೆ ಸ್ವಲ್ಪ ಸುಖ ಸಿಗ್ಬೋದು. ಆಳ್ ಹಾಕಿ ಪೂರ್ತಿ ಮಾಡೋದಾದ್ರೆ ಅಲ್ಲಿಗೆ ರೇಟು ಇದೆ, ಈಗ ಆಳ್ ಸಿಗ್ತಾ ಇಲ್ಲ ಅಂದ್ರೆ ಹತ್ರ ಹತ್ರ ಎಲ್ಲರದ್ದು ಕೃಷಿ ಇದ್ದಾಗ ಹೊರಗಿಂದ ಏನು ಆಳ ತಂದು ದುಡಿಸ್ಲಿಕ್ಕೆ ಆಗುದಿಲ್ಲ, ಹಿಂಗೆಲ್ಲ ಸಮಸ್ಯೆ ಉಂಟು. ಆಳಿನ ಸಮಸ್ಯೆ ಯಾಕೆ ಇದ್ಕಿದ್ದಂಗ ಬಂತು? ಆಳ ಅಂದ್ರೆ ಹೊರಗೆ ಹೊರಗೆ ಕೆಲವರು ಕೆಲಸಕ್ಕೆ ಬೇರೆ ಬೇರೆ ಕಡೆ ಹೋಗಿರ್ತಾರೆ, ಹತ್ರ ಯಾರು ಗ್ರೂಪ್ ಮನೆ ಇದ್ರೆ ಆಳು ಸಿಗ್ತವೆ, ಇಲ್ಲದಿದ್ರೆ ಆಳ ತುಟ್ಟಿ ಆಗಿದ್ದಿಲ್ಲ, ರೇಟು ತುಟ್ಟಿ ಆಗಿದೆ, ಆಳಿನ ಸಮಸ್ಯೆ ಅದಕ್ಕಾಗಿ ಸಿಗ್ತಾ ಇಲ್ಲ. ಇಷ್ಟು 500 ರೂಪಾಯಿ ಕೊಡ್ತೀವಿ ಅಂದ್ರೆ ಆಳು ಯಾಕೆ ಬರ್ತಾ ಇಲ್ಲ ಅಂತ? ಹೊರಗರ್ ಕೆಲ್ಸಕ್ಕೆ ಹೋಗಿರ್ತಾರೆ ಕೆಲವರು, ಕೆಲವರು ಅಂದ್ರೆ ಸುಮಾರು ಜನ ಈಗ ಕೃಷಿಯಲ್ಲಿ ಇದಾರಲ್ಲ, ಕೆಲ ನಮ್ಗೆ ಗ್ರೂಪ್ ಮನೆ ಇದ್ರೆ ಆಳು ಸಿಗ್ತವೆ, ಎಲ್ಲರೂ ಕೃಷಿ ನಂಬ್ಕೊಂಡೇ ಇದ್ದ ಅದಕ್ಕೆ ಕೃಷಿಗೆ ಆಳು ಸಿಗ್ತಾ ಇಲ್ಲ. ಹೀಗೆ ಮುರಿ ಮಾಡಿಕೊಂಡು ನಾವು ಅವರಿಗೆ ನಾವು ಹೋಗೋದು ಅವ್ರು ನಮ್ಗೆ ಬರೋದು, ಈ ಥರ ಮಾಡ್ಕೊಂಡು ಜೀವನ ಮಾಡಿದ್ರೆ ಅಡ್ಡಿಲ್ಲ. ನೀವು ಹಾಗೆ ಮಾಡ್ತಾ ಇದ್ರೆ? ಹಂಗೆ ಮಾಡ್ತಾ ಇದ್ದೀವಿ. ಹತ್ರ ಅಕ್ಕಪಕ್ಕದಕ್ಕೆ ಹೋಗಿ ಅವರು ನಮ್ಮದಕ್ಕೆ ದುಡಿಮೆಗೆ ಬಂದು ಆ ಥರ ದುಡಿಮೆ ಮಾಡಿ ಆಳನೂ ಆಗೋದು ಅರಸನೂ ಆಗೋದು. ಹಾಂ, ಆಗೋದು ಅರಸನೂ ಆಗೋದು. ದನಕರುಗಳು ಸಾಕಿದ್ದು ಒಳ್ಳೇದಾಯ್ತಾ? ಹಾಂ, ದನಕರುಗಳು ಸಾಕಿದ್ದು ನಮ್ಗೆ ಹಾಲು ಸಿಗ್ತದಲ್ಲ, ಹಾಲು ತರುವಂಥ ವ್ಯವಸ್ಥೆ ಬೇರೆ ಕಡೆ ತರುವಂಥದ್ದಿಲ್ಲ, ಮತ್ತು ಗೊಬ್ಬರ ಆಗ್ತದೆ. ಖುಷಿಗಾಗಿ ಏನು ಮಾಡೋದು ನೀವು? ನಾಟಕ ನೋಡೋದು ಆಡೋದು ಹಂಗೇನು ಮಾಡ್ತೀರ? ಹಾಂ, ಖುಷಿಯಾಗಿ ನೋಡ್ತೇವೆ ಹಂಗೇನು ಏನಾದರೂ. ಹಾಂ, ಈಗ ಈಗ ನಾಟಕ ಅಂತೂ ಇಲ್ಲಲ್ಲ, ಈಗ ಕೊರೋನಾ ಇದರಲ್ಲಿ ಯಾವುದೋ ಇದು ಇಲ್ಲ, ಜಾತ್ರೆ ಇದ್ರೆ ಇಲ್ಲ ಅಂಥದ್ದಕ್ಕೆಲ್ಲ, ಜಾತ್ರೆ ಇದ್ರೆ ಇದ್ದೆ ಹೋಗ್ತೇವೆ. ಹೋಗ್ತಾ ಇರ್ತೀರಿ ಅವಾಗ? ಈ ಕೊರೋನಾ ಬಂದಿದೆ ಎಲ್ಲ ನಿಂತಿದೆ ಅಷ್ಟೇ. ಎಲ್ಲ ನಿಂತಿದೆ ಅಷ್ಟೇ. ನೀವು ಆಡ್ತೀರಾ? ಇಲ್ಲ, ನಾಟಕ ಯಾವುದೂ ಇಲ್ಲ. ಹಾಡೋದು? ಹಾಡೋದಿಲ್ಲ, ಭಜನೆ ಮಾಡ್ತೇವೆ. ಏನ್ ಭಜನೆ? ಭಜನೆ ಅಂದ್ರೆ ಭಕ್ತಿ. ಹಾ, ಭಕ್ತಿ ಇದು. ಹೌದು, ದೇವ್ರಿಗೆ ಈ ಗಣೇಶೋತ್ಸವ ಅಥವಾ ಏನಾದ್ರು ಕಾರ್ಯಕ್ರಮ ಇದ್ರೆ ಅಂತದಕ್ಕೆ ಭಜನೆ ಮಾಡುದು, ಹಿಂಗೆಲ್ಲ ಮಾಡ್ತೇವೆ. ಹಾ, ಮಂಡಳಿ, ಭಜನಾ ಮಂಡಳಿ ಉಂಟು ನಮ್ದು. ಆಯ್ತಾ? ಹಾ, ಹೆಂಗ ಕಲಿತ್ರಿ ಹಾಡು ಹೊಸ್ತಾಗಿ? ಹಾಡು ಹಳೆ ಕಾಲದಿಂದ ನಮ್ದು ನಡೆದು ಬಂದಂತ ಪದ್ಧತಿ ಉಂಟು, ಹಂಗೆ ಅದು ಬಾರಿಸೋದು, ತಾಲ ಇದು ತಮಟೆ ಹೊಡೆಯೋದು ಬಾರಿಸೋದು ಅದೆಲ್ಲ ಉಂಟು. ಒಬ್ಬರು ಮುಂದೆ ಹೇಳ್ತಾ ಹೋಗಿರ್ತಾರೆ, ಅವ್ರು ಹಿಂದಿಂದ ಹೇಳ್ಕೊಡ್ತಾರೆ, ಆ ಟೈಪ್ ನಾವೆಲ್ಲ ಮಾಡ್ತಾರೆ. ಬೇರೆ ಕಡೆ ಹೋಗಿರ್ತೀರಿ, ಅವರೊಂದು ಹೊಸ ಹಾಡು ಹಾಡ್ತಾರೆ, ಅದನ್ನ ಬರ್ಕೊಂಬರ್ದಂಗ ಮಾಡ್ತೀರಿ? ಹೌದು, ಬರ್ಕೊಂಬರ್ದು ಅದನ್ನ ಕಲಿಯೋದು ಅದೆಲ್ಲ ಮಾಡ್ತೇವೆ. ಇಲ್ಲಾಂದ್ರೆ ಬರೀ ಹಾಡಿದ್ದ ಹಾಡೋದಾಗ? ಇಲ್ಲ ಇಲ್ಲ, ಬೇರೆ ಬೇರೆ ಬೇರೆ ಕಡೆ ಹೋದಾಗ ಅವ್ರದ್ದು ಕಲ್ತದ್ದು ಅದು ಹೇಳೋದು ಹಿಂಗೆಲ್ಲ ಮಾಡ್ತೇವೆ. ಅದೊಂಥರ ಸಾಂಸ್ಕೃತಿಕ ಮನಸ್ಸು. ಸಾಂಸ್ಕೃತಿಕ ಮನಸ್ಸು. ಈ ಹಬ್ಬ ಹರಿದಿನಗಳಲ್ಲಿ ನಾವು ಭಕ್ತಿಗಾಗಿ ಹೊಸ ದೀಪಾವಳಿ ಇಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡ್ತೇವೆ. ನಮಸ್ಕಾರ. ನಮಸ್ಕಾರ. ಯಲ್ಲಾಪುರ ತಾಲೂಕು ಕೊಡಸೆಯ ಅಶೋಕ್ ಗಣೇಶ್ ಮಲ್ಲಿಕ್ ಅವರ ತೋಟಗಾರಿಕೆ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ. ದೂಸರೆ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ. ಉನ್ಕೋ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ. ಕ್ವಾರಂಟೀನ್ ಕರ್ನೆ ಸೇ ಪಹಲೆ ಉನ್ಹೆ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹೀ ಹೈ. ಜಿನ್ಹೆ ಬುಖಾರ್, ಖಾಂಸಿ ಯಾ ಸಾಂಸ್ ಕಿ ತಕ್ಲೀಫ್ ಹೋ ರಹೀ ಹೋ, ಉನ್ಕೆ ಸಾಥ್ ಕೋಯಿ ಭೇದ್ ಭಾವ್ ನಾ ಕರೇ. COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ್ ಕರೇ, ಯಾ ಭಾರತ್ ಸರ್ಕಾರ್ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. इधर इधर इधर हम बोल रहे हैं तेरे बीजू का उतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचा मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गो से कैसे फसल लगना शुद्धता झलकती थी माटी की तक और लो पहली वाली बात कहा परंतु सब नहीं डाले सब नहीं आज भी लाखों जागरूक किसान परंपरागत विधि से फसल उगा रहे पर्चा का और उपज की कीमत भी बेहतर पा रहे सच है एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज तेरे लिए खेती शुरू करूंगा माटी से प्रेम की परंपरा है परंपरागत खेती ಅರಣ್ಯಕ್ಕೆ ಬೀಳುವ ಬೆಂಕಿ ಸಾಧ್ಯತೆಗಳು ಮತ್ತು ಅವುಗಳ ನಿರ್ವಹಣೆ ಈ ಕುರಿತು ಹಳಿಯಾಳ್ ಅರಣ್ಯ ವಿಭಾಗದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾ ಅಜ್ಜಯ್ಯ ಅಜ್ಜಿಯಾರ್ ಅವರೊಡನೆ ಸಂದರ್ಶನ ಕೇಳುಗ್ರೆ ನಿಮಗೆ ಗೊತ್ತಿದೆ ಬೇಸಿಗೆ ಅಂದ ತಕ್ಷಣ ಅರಣ್ಯಕ್ಕೆ ಬೆಂಕಿ ಬೀಳುವುದು ಕೂಡ ಕೇಳಿರ್ತೀವಿ ನೋಡಿರ್ತೀವಿ ಎಷ್ಟೋ ಸಾರಿ ಅದಕ್ಕೆ ಅನೇಕ ಕಾರಣಗಳು ಇವೆ ಅವು ಹೇಗೆ ನಮ್ಮ ಅರಣ್ಯವನ್ನು ನಾಶ ಮಾಡ್ತವೆ ಅಲ್ಲಿ ಜೀವ ವೈವಿಧ್ಯವನ್ನು ನಾಶ ಮಾಡ್ತವೆ ಮತ್ತು ಅನೇಕ ರೀತಿಯಿಂದ ನಮ್ಮ ಪ್ರಕೃತಿ ವಿಕೋಪಕ್ಕೆ ಅದೆಲ್ಲ ಹೇಗೆ ಕಾರಣ ಆಗುತ್ತೆ ಅದನ್ನು ತಡೆಗಟ್ಟಬೇಕಾಯಿತು ಅಂದರೆ ಅರಣ್ಯ ಇಲಾಖೆ ಈ ಹೇಗೆ ಗುರುತಿಸುತ್ತೆ ಮುಂಜಾಗ್ರತೆ ಕ್ರಮ ಹೇಗೆ ಕೈಗೊಳ್ಳುತ್ತೆ ಒಂದು ವೇಳೆ ಬೆಂಕಿ ಬಿತ್ತು ಅಂದರೆ ಅದನ್ನು ಹೇಗೆ ನಿರ್ವಹಿಸುತ್ತೆ ಈ ನಿಟ್ಟಿನೊಳಗೆ ನಾವು ಮಾತಾಡ್ತಾ ಇದ್ದೀವಿ ಹಳಿಯಾಳ್ ಅರಣ್ಯ ವಿಭಾಗದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಡಾಕ್ಟರ್ ಅಜ್ಜಯ್ಯ ಜಿಆರ್ ಅವರು ಇದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮಸ್ತೆ ಸರ್ ನಮಸ್ತೆ ಅರಣ್ಯಕ್ಕೆ ಬೆಂಕಿ ಬೀಳೋದು ಅಂತೇಳಿ ಕಾರಣಗಳು ಏನೇನು ಅರಣ್ಯಕ್ಕೆ ಬೆಂಕಿ ಬೀಳೋದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ ಯೂಶಲಿ ಏನಂದ್ರೆ ಒಂದು ಆಕ್ಸಿಡೆಂಟಲ್ ಫೈರ್ ಅಂತ ಆಗುತ್ತೆ ಹೆಂಗೆ ಅಂದ್ರೆ ತಮ್ಮ ಹೊಲ ಮಾಲ್ಕಿ ಜಮೀನಿರುತ್ತೆ ಅಲ್ಲೇನೋ ಬೆಳೆ ಇರ್ತದೆ ಆ ಬೆಳೆಗೆ ಕಟಾವ್ ಆದ್ಮೇಲೆ ಅಲ್ಲಿ ಬೆಂಕಿ ಹಾಕ್ತಾರೆ ಅದು ಪಕ್ಕನೆ ಅರಣ್ಯ ಇದ್ದಾಗ ಅದಕ್ಕೆ ಸ್ಪ್ರೆಡ್ ಆಗಿ ಅರಣ್ಯಕ್ಕೆ ಹತ್ತುವ ಚಾನ್ಸಸ್ ಇರುತ್ತೆ ಇನ್ನೊಂದು ಏನಂದ್ರೆ ಬೈ ಚಾನ್ಸ್ ಇಲ್ಲ ಬೀಡಿ ಅಥವಾ ಸಿಗರೇಟು ಹಾಕಿ ಆಗಿದ್ರೆ ಅದು ಆಕ್ಸಿಡೆಂಟಲ್ ಫೈರ್ ಅಂತಾರೆ ಬಟ್ ಈ ತರದ ಫೈರ್ಗಳು ಬಹಳ ಕಡಿಮೆ ಬಹಳಷ್ಟು ಏನು ನಮ್ಮ ಅರಣ್ಯದಲ್ಲಿ ಬೆಂಕಿ ಬೀಳ್ತವೆ ಇದು ಯಾರಾದರೂ ಇಂಟೆನ್ಷನಲಿ ಹಾಕಿರವೇ ಇದ್ದಿರ್ತವೆ ಐದರು ಇಂಟೆನ್ಷನಲಿ ಹಾಕಿರ್ತಾರೆ ಅಂದ್ರೆ ಅವರು ಕೆಲವು ಜನ ಏನಂದ್ರೆ ನಮ್ಮಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಶಿಷ್ಟವಾದ ಸಮುದಾಯ ಇದೆ ಅವ್ರದ್ದು ಏನಂದ್ರೆ ದನಗಳ ಕರುಗಳನ್ನು ಸಾಕೋದು ಅವ್ರದ್ದು ಒಂದು ಮೂಲ ಕಸುಬು ಅವರಲ್ಲಿ ಒಂದು ಥಿಂಕಿಂಗ್ ಏನು ಅಂದ್ರೆ ನಾವು ಬೆಂಕಿ ಹಾಕಿದ್ವಿ ಅಂದ್ರೆ ಅದು ನೆಕ್ಸ್ಟ್ ಇಯರ್ ಹುಲ್ಲು ಚೆನ್ನಾಗಿ ಬರುತ್ತೆ ಅಂತೇಳಿ ಆ ತರ ಅರಣ್ಯಕ್ಕೆ ಬೆಂಕಿ ಹಾಕ್ತಾರೆ ಸೊ ಈ ಕಾರಣಗಳಿಂದ ಎಲ್ಲ ಇನ್ನು ಕೆಲವು ಜನ ಇಂಟೆನ್ಷನಲಿ ಫೈರ್ ಸಹ ಹಾಕ್ತಾರೆ ಈ ಕಾರಣಗಳಿಂದ ನಮ್ಮಲ್ಲಿ ಅರಣ್ಯದಲ್ಲಿ ಬೆಂಕಿ ಹಾಕ ಒಂದು ವೇಳೆ ಬೆಂಕಿ ಬಿತ್ತು ಅರಣ್ಯಕ್ಕೆ ಅಂದ್ರೆ ಏನೆಲ್ಲ ನಾಶ ಆಗ್ಬೋದಲ್ಲಿ ಬೆಂಕಿ ಬಿತ್ತು ಅಂದ್ರೆ ನಮ್ಮಲ್ಲಿ ಈಗ ಹಳಿಯಾಳ ಅರಣ್ಯ ವಿಭಾಗ ಇದೆ ಇದು ನಮ್ಮ ಪಶ್ಚಿಮ ಘಟ್ಟದ ಹೆಚ್ಚು ಕಡಿಮೆ ಮಧ್ಯಭಾಗದಲ್ಲಿ ಇದೆ ಬಹಳಷ್ಟು ವಿಶಿಷ್ಟವಾದಂತಹ ಮರಗಳಿದ್ದಾವೆ ಜೈವಿಕ ವೈವಿಧ್ಯತೆನೂ ಸಹ ಇದೆ ಇಲ್ಲಿ ಬೇರೆ ಬೇರೆ ರೀತಿಯ ಮರಗಳು ಆಮೇಲೆ ಪ್ರಾಣಿ ಪಕ್ಷಿಗಳು ಎಲ್ಲ ಇದಾವೆ ಇವುಗಳಿಗೆ ಸಹ ಬೆಂಕಿ ಬೀರೋದ್ರಿಂದ ಅಫೆಕ್ಟ್ ಆಗುತ್ತೆ ಎಲ್ಲ ಅಂದ್ರೆ ಅಡ್ವರ್ಸ್ ಇಫೆಕ್ಟ್ ಆಗುತ್ತೆ ಅವು ಸತ್ತು ಹೋಗೋದಾಗುತ್ತೆ ಸುಟ್ಟು ಹೋಗೋಗ್ತವೆ ಸೊ ಈ ತರ ಆಗುತ್ತೆ ನಾವು ಪ್ರತಿ ವರ್ಷ ಕರ್ನಾಟಕ ಅರಣ್ಯ ಇಲಾಖೆ ನಾವು ಬೆಂಕಿ ಸೀಸನ್ ಗಿಂತ ಮುಂಚೆನೆ ನಾವು ಪ್ರಿಪರೇಷನ್ ಮಾಡ್ತೀವಿ ಬೆಂಕಿ ಸೀಸನ್ ಜನವರಿಯಿಂದ ಮೇ ತನಕ ಅಂತೇಳಿ ಪ್ರಿಪರೇಷನ್ ಮಾಡ್ತೀವಿ ಜನವರಿಗಿಂತ ಮುಂಚೆನೆ ಫೈರ್ ಲೈನ್ ಅಂತ ಮಾಡ್ತೀವಿ ಅಂದ್ರೆ ಬೆಂಕಿ ರೇಖೆಗಳನ್ನ ಅರಣ್ಯದ ಹಂಚಿಗೆ ದಾರಿ ಇರ್ತವೆ ಅಲ್ಲೆಲ್ಲ ಫೈರ್ ಲೈನ್ ಮಾಡ್ಕೊಂತೀವಿ ಅಥವಾ ಹಿಂದೆ ಮಾಡಿದಂತ ಫೈರ್ ಲೈನ್ ಮೇಂಟೈನ್ ಮಾಡ್ತೀವಿ ಆಮೇಲೆ ನಾವು ಅರಣ್ಯದ ದೊಡ್ಡ ಬ್ಲಾಕ್ ಇತ್ತುಪ್ಪ ಅಂದ್ರೆ ನಾವು ಒಂದು ಸಣ್ಣ ಸಣ್ಣ ಬ್ಲಾಕ್ ಅಲ್ಲಿ ನಡುವೆ ಒಂದು ಫೈರ್ ಲೈನ್ ಮಾಡ್ತೀವಿ ಯಾಕೆಂದ್ರೆ ಒಂದು ಬ್ಲಾಕ್ ಗೆ ಬೆಂಕಿ ಬಿತ್ತು ಅಂದ್ರೆ ಇನ್ನೊಂದಕ್ಕೆ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ಅದೇ ರೀತಿ ನಾವು ಅರಣ್ಯ ಕಾವಲುಗಾರನ ಇಟ್ಕೊಂತೀವಿ ಟೆಕ್ನಾಲಜಿನೂ ಸಹ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಏನಾದ್ರೂ ಈ ತರ ಬಂತು ಅಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಇವೆಲ್ಲ ರೇಖೆಗಳು ಮಾಡ್ತೀವಿ ಬರುತ್ತೆ ಅಂತೇಳಿ ನಾವು ಟೆಕ್ನಾಲಜಿನೂ ಯೂಸ್ ಮಾಡ್ತೀವಿ ಮೆಸೇಜಸ್ ಎಲ್ಲ ಬರ್ತವೆ ನಮಗೆ ಅದ್ರ ಬೇಸಿಸ್ ಮೇಲೆ ನಾವು ಪ್ರೆಡಿಕ್ಟ್ ಮಾಡ್ತೀವಿ ಹೆಂಗೆ ಬರುತ್ತೆ ಏನಂತೇಳಿ ಅದಕ್ಕೆ ನಾವು ಪ್ರಿಪರೇಷನ್ ಸಹ ಹಂಗೆ ಮಾಡ್ಕೊಂಡಿರ್ತೇವೆ ಈ ಜೀವ ವೈವಿಧ್ಯತೆ ಹಾಳಾಯಿತು ಅಂದ್ರೆ ಏನ್ ಪರಿಣಾಮ ಈಗ ನಮ್ಮ ಇಕೋ ಸಿಸ್ಟಮ್ ಒಂದು ಬ್ಯಾಲೆನ್ಸ್ ಆಗಿ ಇರಬೇಕಪ್ಪ ಅಂದ್ರೆ ಎಲ್ಲಾ ಜೀವಿಗಳು ಸಹ ಒಂದು ಸರ್ಟನ್ ಲೆವೆಲ್ ಆಫ್ ಅಂದ್ರೆ ಡೈವರ್ಸಿಟಿನಲ್ಲಿ ಇರಬೇಕು ಬ್ಯಾಲೆನ್ಸ್ ಅಲ್ಲಿ ಇರಬೇಕು ಜೈವಿಕ ವೈವಿಧ್ಯತೆ ಹಾಳಾಯಿತು ಅಂದ್ರೆ ನಮ್ದು ಫುಡ್ ಚೈನ್ ಗೆ ಅಫೆಕ್ಟ್ ಆಗುತ್ತೆ ಫುಡ್ ಚೈನ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಒಂದು ಸೈಕಲ್ ತರ ಇದ್ದಿರುತ್ತೆ ಅದರಲ್ಲಿ ಒಂದ್ ಯಾವ್ದಾರ ಕೊಂಡಿ ನಾಶ ಆಯ್ತುಪ್ಪ ಅಂದ್ರೆ ಪೂರ್ತಿ ಫುಡ್ ಚೈನೇ ಹಾಳಾಗೋಗ್ಬಿಡುತ್ತೆ ಅವಾಗ ಹರ್ಬಿವರಸ್ ಅನಿಮಲ್ಸ್ ಎಲ್ಲ ಕಡಿಮೆ ಆಯ್ತುಪ್ಪ ಅಂದ್ರೆ ಕಾರ್ನಿವರಸ್ ಕಡಿಮೆ ಆಗ್ತವೆ. ಅದೇ ರೀತಿ ಡಿಕಾಂಪೋಸ್ ಮಾಡ್ಬೇಕಾಗ್ತಿರುತ್ತೆ ಡೆಡ್ ಅಂಡ್ ಲೀವ್ಸ್, ಅಲ್ಲಿರೋ ಬ್ಯಾಕ್ಟೀರಿಯಾನು ಸಹ ಒಂದು ಜೀವ ವಿವಿಧತೆ ಪಾರ್ಟ್ ಇರುತ್ತೆ, ಅಲ್ಲಿ ಏನಾರು ಡ್ಯಾಮೇಜ್ ಆಯ್ತಪ್ಪ ಅಂದ್ರೆ ಇದು ಡಿಕಾಂಪೋಸಿಷನ್ ಆಗೋದಿಲ್ಲ, ಹಂಗೆ ಉಳಿದು ಬಿಡುತ್ತೆ. ಇದು ಒಂಥರ ನಮ್ಮ ಎಕೋಸಿಸ್ಟಮ್ ಅಲ್ಲಿರುವಂತಹ ಒಂದು ಬ್ಯಾಲೆನ್ಸ್ ನ ಇಕ್ವಿಲಿಬ್ರಿಯಂ ನ ಹಾಳು ಮಾಡುತ್ತೆ. ಹೀಗೆ ಬೇರೆ ಬೇರೆ ರೀತಿಯಿಂದ ನಿಮಗೆ ಇಂತಲ್ಲಿ ಬೆಂಕಿ ಬಿದ್ದಿದೆ ಎಲ್ಲನೂ ಮಾಹಿತಿ ಸಿಗುತ್ತೆ. ಮುಂಜಾಗ್ರತೆ ಕ್ರಮವಾಗಿ ಒಂದು ಹೇಳಿದ್ರಿ, ಅಂದ್ರೆ ಎಲ್ಲೆಲ್ಲಿ ಬೆಂಕಿ ಬೀಳ್ಬಹುದು ಅಲ್ಲೆಲ್ಲನ್ನು ಕ್ಲೀನ್ ಮಾಡಿ ಸುಟ್ಟು ಹಾಕಿಬಿಡುದು ಅನ್ನೋಂಥದ್ದು. ಅದು ಅಲ್ಲದೆ ಪ್ರತಿ ವರ್ಷ ಇಂಥ ಪ್ರದೇಶದೊಳಗೆ ಬೆಂಕಿ ಬೀಳುವ ಸಾಧ್ಯತೆ ಹೆಚ್ಚು, ಹಂಗೇನು ಗುರುತಿಸಿರ್ತಾರೆ? ಹಾ, ನಾವೇನ್ ಮಾಡ್ತೇವೆ ಅಂದ್ರೆ ನಮ್ಮಲ್ಲಿಗ ಹಳಿಯಾಳ ಅರಣ್ಯ ವಿಭಾಗದಲ್ಲಿ 9 ವಲಯಗಳಿದಾವೆ. ಫ್ಯೂಯಲ್ ಸಪ್ಲೈ ಇರುತ್ತಲ್ಲ ಅಂದ್ರೆ ಅದಕ್ಕೆ ಬೆಂಕಿಗೆ ಆಗ್ಬೇಕಪ್ಪ ಅಂದ್ರೆ ಎಲೆ ಗಿಲೆ ಯಾವ ಕಾಡಲ್ಲಿ ಇರುತ್ತೆ ಅನ್ನೋದು ಫಾರೆಸ್ಟ್ ಟೈಪ್ ಮೇಲೆ ನಾವು ಪ್ರಿಡಿಕ್ಟ್ ಮಾಡ್ತೀವಿ. ಹೆಂಗೆ ಅಂದ್ರೆ ಎಲೆ ಉದುರುವ ಕಾಡುಗಳು ಯಾವ ಪಾರ್ಟಲ್ಲಿ ಇದಾವೆ, ಸ್ವಲ್ಪ ಎವರ್ಗಿನ್ ಪಾರ್ಟ್ ಯಾವ ಕಡೆ ಇದೆ ಅಂತೇಳಿ. ನಮ್ಮಲ್ಲಿ ಏನಂದ್ರೆ ಈಗ ಭಗವತಿ, ಸಾಮ್ರಾಣಿ, ಹಳಿಯಾಳ, ಬರ್ಚಿ, ದಾಂಡೇಲಿ, ಬಿರ್ನೋಲಿ ಈ ರೇಂಜ್ಗಳಲ್ಲಿ ಏನಿದಾವೆ ಇಲ್ಲೆಲ್ಲ ಎಲೆ ಉದುರುವ ಕಾಡುಗಳಿದಾವೆ. ಆಮೇಲೆ ಇಲ್ಲಿ ಎಲ್ಲ ಟೀ ಪ್ಲಾಂಟೇಷನ್ಸ್ ಜಾಸ್ತಿ ಇದಾವೆ, ಸೊ ಇಲ್ಲಿ ಫೈರ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ನಮ್ಮ ಜೊಯ್ಡಾ, ಸಮ್ ಪಾರ್ಟ್ ಆಫ್ ಜಗಲ್ಬೇಟ್, ಇವನ್ ತಿನೈ ಘಾಟ್ ಎಲ್ಲ ಇದಾವೆ, ಅಲ್ಲಿ ಏನೋ ಸ್ವಲ್ಪ ಎವರ್ಗ್ರೀನ್ ಟು ಸೆಮಿ ಎವರ್ಗ್ರೀನ್ ಪ್ಯಾಚ್ ಬರುತ್ತೆ. ಸದಾ ಹಸಿರಾಗಿರುವಂತ ಕಾಡುಗಳು ಹೆಚ್ಚು ಕಡಿಮೆ ಇರ್ತವೆ, ಅಲ್ಲಿ ಫೈರ್ ಬೀಳೋ ಚಾನ್ಸಸ್ ಕಂಪೇರ್ಟಿವ್ಲಿ ಕಡಿಮೆ ಅಲ್ಲಿ ಇರ್ಬಿಡ್ತವೆ. ಈ ಭಾಗನ ಬಹಳಷ್ಟು ಇದ್ದಿರ್ತವೆ. ನಾವು ಇದನ್ನ ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ, ಒಂದು ಇದ್ರ ಬೇಸಿಸ್ ಮೇಲೆ ಯಾವ ಎಲೆ ಉರೋದು, ಇನ್ನೊಂದು ಹಿಂದಿನ ವರ್ಷಗಳಲ್ಲಿ ಎಲ್ಲೆಲ್ಲಿ ಜಾಸ್ತಿ ಬಿದ್ದಿತ್ತು ಅಂತ ನಾವು ಅನಲೈಸಿಸ್ ಮಾಡ್ತೇವೆ. ಅಂದ್ರೆ ಈವನ್ ಈ ವಲಯಗಳಲ್ಲಿ ಜಾಸ್ತಿ ಬೀಳುತ್ತೆ, ಆ ವಲಯಗಳಲ್ಲಿ ಯಾವ ಭಾಗದಲ್ಲಿ ಜಾಸ್ತಿ ಬೀಳುತ್ತೆ ಅನ್ನೋದು ನಾವು ಹಿಂದೆ ಏನು ಡಾಟಾ ಇರುತ್ತೆ ಅದರಿಂದ ಅನಲೈಸಿಸ್ ಮಾಡ್ತೀವಿ. ಆಮೇಲೆ ಲೊಕ್ಯಾಲಿಟಿ, ಅಲ್ಲಿ ಜನಗಳು ಏನಿರ್ತಾರ ಅವ್ರದ್ದು ಬಿಹೇವಿಯರ್ ಪ್ಯಾಟರ್ನ್, ಈ ತರ ಪ್ಯಾಟರ್ನ್ ಮೇಲೆ ನಾವು ಐಡೆಂಟಿಫೈ ಮಾಡ್ತೀವಿ. ಪ್ರತಿ ವರ್ಷ ಈ ಬೆಂಕಿ ಪ್ರಮಾಣ ಅಥವಾ ಬೆಂಕಿ ಹತ್ತುವ ಪ್ರದೇಶ ಸ್ಥಳಗಳು ಹೆಚ್ಚಿಗೆ ಆಗ್ತಂತ ಬರ್ತಾ ಇದೆಯೋ ಅಥವಾ ಕಡಿಮೆ ಆಗಿದೆಯೋ ಹೇಗೆ? ಈಗ ನಾವು 2015-16 2019-20 ನಮಗೊಂದು ಮ್ಯಾಪ್ ಇದೆ. ನಾವು ಕರ್ನಾಟಕ ಅರಣ್ಯ ಇಲಾಖೆ ಮತ್ತೆ ಕೆಎಸ್ಆರ್ಕಿಂದ ಸೇರಿ ನಾವು ಏನು ಫೈರ್ ಪ್ಯಾಟರ್ನ್, ಫೈರ್ ಸ್ಪಾಟ್ಸ್ ಬಂದವಲ್ಲ ಅವನ್ನ ನಮ್ಮ ಮ್ಯಾಪ್ ಅಲ್ಲಿ ಸೂಪರ್ ಇಂಪೋಸ್ ಮಾಡಿದಾಗ 2015-16 ಕಡಿಮೆ ಆಗಿದೆ, ಇನ್ನೂ ಕಡಿಮೆ 17-18 ಆಗಿದೆ, 19-20 ಬಹಳಷ್ಟು ಕಡಿಮೆ ಆಗಿದೆ. ಈ ವರ್ಷ ಇಲ್ಲಿವರೆಗೂ ನೋಡಿದ್ರೆ ಹೋದ ವರ್ಷಕ್ಕಿಂತ ಇನ್ನೂ ಕಡಿಮೆ ಆಗಿದೆ, ಫೈರ್ ಇನ್ಸಿಡೆನ್ಸಸ್ ಬಹಳಷ್ಟು ಕಡಿಮೆ ಆಗಿದೆ. ಕಡಿಮೆ ಆಗ್ಲಿಕ್ಕೆ ಕಾರಣ ಇತ್ತೀಚೆ ಅಂದ್ರೆ ನಮಗೆ 1988 ಅರಣ್ಯ ಭಾರತೀಯ ಅರಣ್ಯ ನೀತಿನಲ್ಲಿ ಒಂದು ಏನು ಇತ್ತಪ್ಪ ಅಂದ್ರೆ ನಾವು ಅರಣ್ಯ ಮತ್ತೆ ವನ್ಯಜೀವಿಗಳನ್ನ ನಿರ್ವಹಣೆ ಮಾಡ್ಬೇಕಪ್ಪ ಅಂದ್ರೆ ಕೇವಲ ಅರಣ್ಯ ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ, ನಾವು ಜನಗಳ ಜೊತೆಗೆ ಸೇರಿ ನಾವು ನಿರ್ವಹಣೆ ಮಾಡಬೇಕು ಅಂತೇಳಿ ಒಂದು ಕಾನ್ಸೆಪ್ಟ್ ಬಂತು. ಅಂದ್ರೆ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಂತೇಳಿ JFPM, ನಾವು ಅದರ ಪ್ರಕಾರ ವಿಲೇಜ್ ಫಾರೆಸ್ಟ್ ಕಮಿಟೀಸ್ ಅಂತ ಎಲ್ಲ ನಮ್ಮ ಎಲ್ಲ ಇರಲಿದ್ದಾವೆ. ಅದಕ್ಕೋಸ್ಕರ ನಾವು ಅಂದ್ರೆ ಡೆಮೊಕ್ರೆಟಿಕ್ ಪಾರ್ಟಿಸಿಪೇಷನ್ ಆಫ್ ದಿ ಪೀಪಲ್ ಅಂತೇಳಿ ಏನೊಂದು ಕಾನ್ಸೆಪ್ಟ್ ಇದೆ, ಅದ್ರ ಬೇಸಿಸ್ ಮೇಲೆ ನಾವು ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆ ಲೆವೆಲ್ಗೆ ಹೋಗಿ ಜನಗಳದ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಅಂದ್ರೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದ್ರೆ ನಾವು ಕೇವಲ ಅವರಿಗೆ ಒಂದೇನೋ ಇನ್ಫಾರ್ಮೇಶನ್ ಕೊಟ್ಟು ಬಂದ್ವಿ ಅಂತ ಅಲ್ಲ, ಅವರಲ್ಲಿ ಬಿಹೇವಿಯರಲ್ ಚೇಂಜ್ ತಂದಿದೀವಿ. ಯಾಕಂದ್ರೆ ಇದು ಒಂದು ವರ್ಷದಲ್ಲ, ಸೆವೆರಲ್ ಇಯರ್ಸ್ ಕಾನ್ಸೆಪ್ಟ್. ಈಗ ಲಾಸ್ಟ್ ಒಂದು 2-3 ವರ್ಷದಿಂದ ನಮ್ಮ ಹಿಂದೆ ನಮ್ಮ ಯತೀಶ್ ಕುಮಾರ್ ಸಾಹೇಬರು ಇಲ್ಲಿ DFO ಇದ್ದಾಗ ಒಂದು ಇಂಟೆನ್ಸಿವ್ ಆಗಿ ಮಾಡಕ್ ಅಂತ ಸ್ಟಾರ್ಟ್ ಮಾಡಿದ್ರು. ಅವರು ಏನು ಹಾಕೊಟ್ಟು ದಾರಿನಲ್ಲಿ ನಾವು ಸಹ ನಡೆದು VFC ಬಹಳಷ್ಟು ಇಂಟೆನ್ಸಿವ್ ಎಂಗೇಜ್ಮೆಂಟ್ ಮಾಡಿದೀವಿ. ಅಂದ್ರೆ ಹೆಂಗೆ ಅಂದ್ರೆ ಅವ್ರು VFC ಲೆವೆಲ್ಗೆ ಹೋಗಿ ಕ್ಯಾಲೆಂಡರ್ ಕೊಟ್ಟು ಅವ್ರಿಗೆ ಒಂದೇನೋ ಅವೇರ್ನೆಸ್ ಅಷ್ಟೇ, ಅವ್ರ ಬಿಹೇವಿಯರಲ್ ಚೇಂಜ್ ಮಾಡಿದೀವಿ ಬಹಳಷ್ಟು. ಇದರಲ್ಲಿ ನಿಮಗೆ ಆ ಬಿಹೇವಿಯರಲ್ ಚೇಂಜ್ ನಿಮಗೆ ಗೊತ್ತಾಗುತ್ತೆ, ಹೆಂಗೆ ಅಂದ್ರೆ ನಮ್ಮಲ್ಲಿ ನಂಬರ್ ಆಫ್ ಫೈರ್ ಇನ್ಸಿಡೆನ್ಸಸ್ ಕಡಿಮೆ ಆಗಿದಾವೆ ಅನ್ನೋದು ಗೊತ್ತಾಗುತ್ತೆ. ಈಗ ಹೇಳಿ ಸರ್, ರೇಡಿಯೋ ಮೂಲಕ ನಮಗೆ ಬೆಂಕಿ ಹಚ್ಚಿದ್ರೆ ಮುಂದಿನ ವರ್ಷ ಹುಲ್ಲು ಚೆನ್ನಾಗಿ ಬೆಳೆಯುತ್ತೆ ಅನ್ನುವಂತ ತಿಳುವಳಿಕೆಯಲ್ಲ, ಅದು ಎಷ್ಟು ಸರಿ ಎಷ್ಟು? ಇದು ಅಂದ್ರೆ ನಾವು ಬೆಂಕಿ ಹಚ್ಚಿದ್ರೆ ಅದು ನಾವೇನಾದ್ರೆ ಗ್ರಾಸ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಪಾರ್ಟ್ ಇರ್ಬೋದು ಅದು, ಬಟ್ ಇದರಿಂದ ಏನಾಗುತ್ತೆ ಬಹಳಷ್ಟು ಡ್ಯಾಮೇಜ್ ಆಗುತ್ತೆ, ಅರಣ್ಯಕ್ಕೆಲ್ಲ ಡ್ಯಾಮೇಜ್ ಆಗುತ್ತೆ. ಅದು ಅಂದ್ರೆ ಒಳ್ಳೆ ಕನ್ಸೆಪ್ಟೂ ಅಲ್ಲ, ಅದನ್ನ ಮಾಡೋದು ಸರಿನೂ ಅಲ್ಲ. ಯಾಕೆಂದ್ರೆ ನಾವು ಹುಲ್ಲು ಬೆಳೆಯುತ್ತೆ ಅಂತೇಳಿ ಹಚ್ಚಕ್ ಹೋದ್ರೆ ಬೇರೆ ಜೀವ ವಿದ್ಯೆಗೆಲ್ಲ ಹಾಳಾಗುತ್ತೆ. ಈ ತರ ಎಲ್ಲ ಆಯ್ತು ಅಂದ್ರೆ ನಮ್ಮಲ್ಲಿ ಏನು ಸಹಭಾಗಿತ್ವ ಅಂತ ಹೇಳ್ತೀವಲ್ಲ, ಸಹಬಾಳ್ವೆ, ನಾವು ಅರಣ್ಯ ಮತ್ತೆ ಜನಗಳು ಸಹಬಾಳ್ವೆ, ಅದಕ್ಕೆ ಮತ್ತೆ ಥ್ರೆಟ್ ಆಗ್ಬಿಡುತ್ತೆ. ನಾವು ಅದಕ್ಕೆ ಈ ತರ ಹೇಳಿ ನಾವು ಕನ್ವಿನ್ಸ್ ಮಾಡಿದೀವಿ ನಮ್ಮ ಇವ್ರಿಗೆ. ಇದ್ರ ಜೊತೆಗೆ ನಮ್ದೇನು ಟೆಕ್ನಾಲಜಿಯನ್ನ ನಾವು ಬಹಳಷ್ಟು ಫಾಸ್ಟ್ ಆಗಿ ನಮ್ಮ ಅರಣ್ಯ ಇಲಾಖೆ ಯೂಸ್ ಮಾಡ್ತಾ ಇದೆ. ನಮ್ಮ ಅರಣ್ಯ ಇಲಾಖೆ ಮತ್ತೆ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಅವ್ರಿಗೆ ಸರಿ ಒಂದು ಅರಣ್ಯ ಬೆಂಕಿ ಸೆಲ್ ಅಂತ ಒಂದು ಮಾಡಿದರೆ ಅಲ್ಲಿಂದ ಮತ್ತೆ FSIಯಿಂದ ನಮಗೆ ಫೈರ್ ಅಲರ್ಟ್ಸ್ ಬರ್ತವೆ.